ಆದಾಯದಲ್ಲಿ ನಷ್ಟವನ್ನು ಕಾಣಬಹುದು. ಮತ್ತೆ ಇನ್ನೊಂದು ಲಕ್ಷಣ ಏನಂದ್ರೆ ಮುಟ್ಟು ರೋಗವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಸ್ಯ ಏನು ಅಥವಾ ತ್ರಿಪ್ಸಿಂದ ಹರಡುತ್ತದೆ. ಮತ್ತೆ ಇದರ ನಿರ್ವಹಣೆ ಹೆಂಗ್ ಮಾಡ್ಬೇಕಂತ್ರಿ? ಈ ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಮೊದಲಿಗೆ ಈ ರೋಗವನ್ನು ನಿರ್ವಹಣೆ ಮಾಡಬಹುದು, ಯಾವುದೇ ನಂಜಾಣ ರೋಗವನ್ನು ನಿರ್ವಹಣೆ ಮಾಡಬಹುದು, ಹೊಲದಲ್ಲಿ ಇರುವಂತಹ ಕಳೆಗಳನ್ನು ತೆಗೆದು ಯಾವಾಗಲೂ ನಾವು ಸ್ವಚ್ಛವಾಗಿಡಬೇಕು. ನಂತರ ನಾವು ಸಾರಜನಕವನ್ನು ಅಥವಾ ನೈಟ್ರೋಜನ್ ಅನ್ನು ನಾವು ಯೂರಿಯಾ ರೂಪದ ಬದಲು ನಾವು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮುಖಾಂತರ ಕೊಡಬೇಕು. ಇನ್ನೊಂದು ಏನಂದ್ರೆ ಈ ರೋಗವು ಬೀಜದಿಂದ ಹರಡೋದ್ರಿಂದ ನಾವು ಬೀಜೋಪಚಾರ ಮಾಡಬೇಕು. ಅಂದರೆ ಇಮಿಡಾಕ್ಲೋಪಿಡ್ ಅಂದರೆ ಒಂದು ಕೆ ಜಿ ಬೀಜಕ್ಕೆ 5 ಗ್ರಾಮ್ ಇಮಿಡಾಕ್ಲೋಪಿಡ್ ಅಥವಾ ಗೌಚು ಅದನ್ನು ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬೇಕು. ನಂತರ ನಾವು ನಂಜಾಣ ರೋಗ ಹರಡದಂತೆ ನಾವು ಈ ಸಸಿ ಮಡಿಯನ್ನು 40-50 mesh ಸೈಜಿನ ನೈಲಾನ್ ಮೆಶ್ ಒಳಗಡೆ ನಾವು ಬೆಳೆಯೋದರಿಂದ ಈ ರೋಗದ ಹತೋಟಿಯನ್ನು ಮಾಡಬಹುದು. ನಂತರ ನಾವು ಈ ಮೆಣಸಿನಕಾಯಿಯನ್ನು ಬೆಳೆಯೋ ಅಥವಾ ನಾಟಿ ಮಾಡುವ ಮೊದಲು ಸುತ್ತಲೂ 15 ದಿನಗಳ ಮೊದಲು ನಾವು ಬಿಳಿಜೋಳ ಅಥವಾ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನು ನಾವು ತಡೆಬೆಳೆಯಾಗಿ ಬೆಳೆದು ಕೀಟಗಳ ಹತೋಟಿಯನ್ನು ನಾವು ಮಾಡಬಹುದು. ಏಕೆಂದರೆ ನಾವು ಈ ತಡೆಬೆಳೆಯಾಗಿ ಬೆಳೆದರೆ ನಾವು ಕೀಟಗಳು ಈ ರೋಗವನ್ನು ಹರಡದಂತೆ ಅಥವಾ ಹೊಲಕ್ಕೆ ಬರದಂತೆ ನಾವು ತಡೀಬೋದು. ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆದಲ್ಲಿ ಮುಖ್ಯ ಬೆಳೆಯಲ್ಲಿ ತ್ರಿಪ್ಸ್ ನುಸಿಗೋಸ್ಕರ ನಾವು ಒಂದು ಪ್ರಿಪ್ರೋನಿಲ್ ಅಂತ ಹೇಳ್ತಾರೆ. ಪ್ರಿಪ್ರೋನಿಲ್ ಅದು 1 ಲೀಟರ್ 2 ml ಅಥವಾ ಸ್ಪೈನಸೈಡ್ ಅದು 1 ಲೀಟರ್ಗೆ 0.3 ಅಥವಾ 10 ಲೀಟರ್ಗೆ 3 ml ಆಗಿ ನಾವು ಸಿಂಪಡಣೆ ಮಾಡಬೇಕು. ಅದು ತ್ರಿಪ್ಸ್ ನುಸಿಯನ್ನು ತಡೆ ಮಾಡಲು ಅಥವಾ ಈ ಏನು ಅಥವಾ ಬಿಳಿ ನೊಣವನ್ನು ನಾವು ನಿರ್ವಹಣೆ ಮಾಡಲು ಡೈಮೈಥೋಟ್ ಅಂತ ಹೇಳ್ತಾರೆ. ಅದನ್ನು ನಾವು 1 ಲೀಟರ್ಗೆ 1.7 ml ಅದನ್ನು ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ತದನಂತರ ನಾವು ಇನ್ನೊಂದು ಈ ನಂಜಾಣ ರೋಗವನ್ನು ಆಡುವಂತಹ ನುಸಿಯನ್ನು ಅಥವಾ ಮೈಟ್ಸ್ ಅಂತ ಹೇಳ್ತಾರೆ, ಅದನ್ನು ನಾವು ಹತೋಟಿ ಮಾಡಲು ಈ ಡೈಕೋಫಾಲ್ 1 ಲೀಟರ್ಗೆ 2.5 ml ಡೈಕೋಫಾಲನ್ನು 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಥ್ರಿಪ್ಸ್ ನುಸಿಯನ್ನು ಹತೋಟಿ ಮಾಡಬಹುದು. ಇದಲ್ಲದೆ ನಾವು ಈ ಎಲ್ಲ ತರಹದ ಕೀಟಗಳನ್ನು ಮುಖ್ಯವಾಗಿ ಈ ಬಿಳಿ ನೊಣವನ್ನು ನಾವು ತಡೆಯಲು 1 ಎಕರೆಗೆ ಅಲ್ಲಲ್ಲಿ 8-10 ಈ ಹಳದಿ ಅಂಟುಬಲೆಯನ್ನು ನಾವು ನೆಡಬೇಕು. ಅಥವಾ ಥ್ರಿಪ್ಸನ್ನು ನಾವು ಹತೋಟಿ ಮಾಡಲು ನೀಲಿ ಅಂಟುಬಲೆಯನ್ನು ನಾವು 1 ಎಕರೆಗೆ 9-10 ನೀಲಿ ಅಂಟುಬಲೆಯನ್ನು ಅಲ್ಲಲ್ಲಲ್ಲಿ ಹಾಕಿ ನಾವು ಕೀಟಗಳನ್ನು ನಾವು ಹತೋಟಿ ಮಾಡೋದ್ರಿಂದ ಈ ನಂಜಾಣ ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು. ಈ ಮೆಣಸಿನಕಾಯಿ ಸಂಗ್ರಹಣೆ ಏನು ಮಾಡ್ತಾರಲ್ರಿ, ಮತ್ತೆ ಅಲ್ಲಿ ಏನೇನು ಕಂಡು ಬರ್ತದೆ ಅಂತರಿ? ಮೆಣಸಿನಕಾಯಿ ಸಂಗ್ರಹ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಾವು ಈ ಆಂತಾಗ್ನಾಸ್ ಅಥವಾ ಚಿಬ್ಬು ರೋಗ ಅಥವಾ ಕಾಯಿ ಕೊಳ ರೋಗನ ಮುಖ್ಯವಾಗಿ ನೋಡ್ಬೋದು. ನಾವು ಮುಖ್ಯ ಬೆಳೆಯಲ್ಲಿ ನಾವು ಆಂತಾಗ್ನಾಸ್ ಅಥವಾ ಚಿಬ್ಬು ರೋಗ ಬಂದಂತಾಗ ನಾವು ಹತೋಟಿ ಮಾಡ್ದೇ ಇದ್ದಲ್ಲಿ ಅಂಥ ರೋಗ ಬಂದಂತಹ ಮೆಣಸಿನಕಾಯಿಗಳನ್ನು ನಾವು ಸಂಗ್ರಹಗಾರದಲ್ಲಿ ಇಟ್ಟಲ್ಲಿ ಸಂಗ್ರಹದಲ್ಲೂ ಸಹ ಈ ರೋಗ ಚಿಬ್ಬು ರೋಗ ಅಥವಾ ಮೆಣಸಿನಕಾಯಿ ಕೊಳೆ ರೋಗ ಜಾಸ್ತಿ ಆಗುವ ಸಂಭವ ಇರ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಈ ಮುಖ್ಯ ಬೆಳೆಯಲ್ಲಿ ನಾವು ಚಿಬ್ಬು ರೋಗ ಅಥವಾ ಕಾಯಿ ಕೊಳೆ ರೋಗ ಬಂದಂತಹಣ ನಾವು ಶಿಲೀಂಧ್ರನಾಶಕಗಳಾದ ಕಾರ್ಬನೇಜಿಯಂ ಅಥವಾ ನಾವು ಪ್ರೊಪಿಕೋನೋಜಲ್ 1 ಲೀಟರ್ಗೆ 1 ಗ್ರಾಮ್ ಅಥವಾ 1 ml ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬಹುದು. ಮತ್ತು ನಾವು ಶೇಖರಣೆ ಮಾಡುವ ಮೊದಲು ಈ ಮೆಣಸಿನಕಾಯಿ ಚೆನ್ನಾಗಿ ಒಣಗಿಸಿ ನಾವು ಶೇಖರಣೆ ಮಾಡೋದ್ರಿಂದ ಈ ಚಿಬ್ಬು ರೋಗ ಅಥವಾ ಕಾಯಿ ಕೊಳೆ ರೋಗವನ್ನು ನಾವು ಸಂಗ್ರಹದಲ್ಲಿ ಹರಡದಂತೆ ನಾವು ಚೆನ್ನಾಗಿ ನೋಡಿಕೊಳ್ಬೋದು. ಒಟ್ಟಾರೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಮೆಣಸಿನಕಾಯಿ ನಾವು ಸಮಗ್ರ ರೋಗ ನಿರ್ವಹಣೆ 1 ಭೌತಿಕವಾಗಿ ಮತ್ತು ಜೈವಿಕವಾಗಿ ಮತ್ತು ರಾಸಾಯನಿಕವಾಗಿ ಮಾಡ್ಬೋದು. ಭೌತಿಕವಾಗಿ ಏನಂದರೆ ನಾವು ಮೊದಲು ನಾವು ನಾಟಿ ಮಾಡುವ ಮೊದಲು ಅಥವಾ ಬಿತ್ತನೆಗೆ ಮೊದಲು ನಾವು ಸಸಿ ಮಡಿ ಮಾಡುವಾಗ ಅದನ್ನು ಸಸಿ ಮಡಿಯನ್ನು ನಾವು ಬೇಸಿಗೆಯಲ್ಲಿ 2-3 ದಿನ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದಾಗ ಮಣ್ಣಿನಲ್ಲಿಂತಹ ಶಿಲೀಂಧ್ರ ಕಣಗಳು ಅಥವಾ ದುಂಡಾಣ ಕಣಗಳು ಸಾಯುತ್ತವೆ. ನಂತರ ಈ ಸಸಿ ಮಡಿ ಮಾಡುವಾಗ ನಾವು ಏರು ಮಡಿ ಮಾಡಬೇಕು. ಏರು ಮಡಿ ಮಾಡಿ ಅಥವಾ ಚೆನ್ನಾಗಿ ನೀರು ಬಸಿಯೋದು ಹೋಗಂಗೆ ಮಾಡಿದ್ರೆ ನಾವು ಸಸಿ ಮಡಿಯಲ್ಲಿ ಬರುವಂಥ ರೋಗಗಳನ್ನು ತಡೆಗಟ್ಟಿ ಮಾಡ್ಬೋದು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ಶಿಲೀಂಧ್ರನಾಶಕಗಳಾದ ವೈಟವಾಕ್ಸ್ ಪವರ್ ಅಥವಾ ಮೆಟಲಾಗಿಲ್ MZ 1 kg ಬೀಜಕ್ಕೆ 4 ಗ್ರಾಮ್ ಹಾಕಿ ನಾವು ಬೀಜೋಪಚಾರ ಮಾಡಿದ್ರೆ ನಾವು ಬೀಜದಿಂದ ಹರಡುವ ರೋಗಗಳು ಅನಾನಸ್ ಅಥವಾ ಚಿಬ್ಬು ರೋಗವನ್ನು ಹತೋಟಿ ಮಾಡಬಹುದು. ನಂತರ ಈ ಬೀಜದಿಂದ ಹರಡುವ ಇನ್ನೊಂದು ರೋಗ ಆದ ಈ ಮುಟ್ಟು ರೋಗವನ್ನು ನಾವು ಬೀಜೋಪಚಾರ ಅಥವಾ ಇಮಿಡಾಕ್ಲೋಪಿಡಿನ ಬೀಜೋಪಚಾರ ಮಾಡಿ ಹತೋಟಿ ಮಾಡಬಹುದು. ನಂತರ ಇನ್ನೊಂದು ಬೇರೆ ಪದ್ಧತಿಯಾದ ಬೆಳೆ ಪರಿವರ್ತನೆ, ಮೆಣಸಿನಕಾಯಿ ಜಾತಿಗೆ ಸೇರಿದಂತಹ ಆಲೂಗೆಡ್ಡೆ, ಬದನೆಕಾಯಿ, ಟೊಮೆಟೋವನ್ನು ಬೆಳೆಯುವ ಬದಲು ಬೇರೆ ಕೃಷಿ ಬೆಳೆಗಳಾದ ಮೆಕ್ಕೆಜೋಳ, ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆದರೆ ನಾವು ಈ ಮಣ್ಣಿನಂಥ ಶಿಲೀಂಧ್ರ ಕಣಗಳು ಸಾಯುತ್ತವೆ. ನಂತರ ನಾವು ಭೌತಿಕವಾಗಿ ನಾವು ನಂಜಾಣ ರೋಗಗಳನ್ನು ತಡೆಗಟ್ಟಲು ಸುತ್ತ ಅಂದರೆ ಮೆಣಸಿನಕಾಯಿ ಬೆಳೆಯ ಸುತ್ತ ನಾವು 1-5 ಸಾಲು ನಾವು ಮೆಕ್ಕೆಜೋಳ, ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆಯೋದರಿಂದ ನಾವು ಕೀಟಗಳು ನಾವು ಮುಖ್ಯ ಬೆಳೆಗೆ ಬರುವುದನ್ನು ತಡೆ ಮಾಡಬಹುದು. ಆನಂತರ ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮಾ ಅಥವಾ ಸೂಡೋಮಾನಸ್ ಅದನ್ನು ಸಹ ನಾವು ಉಪಯೋಗಿಸೋದ್ರಿಂದ ನಾವು ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಯಬಹುದು. ಇದಲ್ಲದೆ ಕೊನೆಯ ಅಸ್ತ್ರವಾಗಿ ನಾವು ರಾಸಾಯನಿಕ ಪದ್ಧತಿಯನ್ನು ಬೆಳೆಸೋದ್ರಿಂದ ಅಥವಾ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನು ನಾವು ಸಿಂಪಡಣೆಯಿಂದ ನಾವು ಈ ಕೀಟಗಳನ್ನು ಹತೋಟಿ ಮಾಡಬಹುದು.